ಅಮರೇಶನಾದ ಇಂದ್ರನು ಮಹಾಸಂಭ್ರಮದಿಂದ ಐರಾವತವನ್ನೇರಿ ಅಂಬಾರಿ ಒಳಗೆ ಕುಳಿತುಕೊಂಡು ಅತಿ ಗರ್ವದಿಂದ ಮೆರವಣಿಗೆಯನ್ನು ಹೊರಡಿಸಿರುವನು. ಈ ಸಂಭ್ರಮದ ಮೆರವಣಿಗೆಯನ್ನು ನೋಡುವುದಕ್ಕೋಸ್ಕರ ದುರ್ವಾಸ ಮುನಿಗಳು ಹೊರಟಿರುವರು. ಈ ತೆರನಾಗಿ ಹೊರಟ ಮೆರವಣಿಗೆಯಿಂದೇನಾಗೋದೋ ನೋಡುವ. ನಾರಾಯಣ ನಾರಾಯಣ. ದೇವಾದಿ ದೇವ ದೇವೇಂದ್ರ ಮಹಾರಾಜ್ ಭೋಪರ ಭೋಪರ ಭೋಪರ. ಸಾಗಲಿನ ಉತ್ಸವವು ಬಾರಿಸಿರಿ ಜಯಭೇರಿಯನು ಹಾರಿಸಿರಿ ಪುಷ್ಪವ ದಾರಿಯುದ್ದಕ್ಕೂ ಸಾರಿ ಹೊಗಳಿರಿ ಅಮರರಸ ಇಂದಿರಾಜರ ಜಯಭೇರಿಯನು. ದೇವಾದಿ ದೇವ ದೇವೇಂದ್ರ ಮಹಾರಾಜ್ ಭೋಪರ ಭೋಪರ ಭೋಪರ. ಆಹಾ ರಾಜ ಬೀದಿಯಲ್ಲಿ ಜಯ ಜಯವೆಂದು ಜಯಂಕಾರನಾದವು ಎಷ್ಟೊಂದು ಅಬ್ಬರದಿಂದ ಕೇಳಿಬರುವುದು. ಹೌದು, ಇಂದು ಗಜಗೌರವ ಪೂಜೆ ಇರುವುದು. ಇಂದ್ರನ ಐರಾವತವು ಮಹಾ ಸಂಭ್ರಮದಿಂದ ಹೊರಟಿದೆ. ಇಂದು ಎಲ್ಲರೂ ತಮ್ಮ ತಮ್ಮ ಯೋಗ್ಯಾನುಸಾರವಾಗಿ ಹಾರ ಹೀರಾವಳಿ ಮುತ್ತು ರತ್ನಗಳನ್ನು ಕಾಣಿಕೆಯಾಗಿ ಇಂದ್ರನಿಗೆ ಅರ್ಪಿಸುವರು. ಆದರೆ ನಾನೇನೆಂದು ಅರಿಯದೆ ಬರಿಗೈಲಿಂದ ಬಂದಿರುವೆ. ಬರಿಗೈಲಿಂದ ಇಂದ್ರನಿಗೆ ಭೇಟಿಯಾಗುವುದು ಈ ದುರ್ವಾಸಮುನಿಗಳಿಗೆ ಅವಮಾನ. ಹೋಹೋ, ಹೀಗೆ ಮಾಡಿದರಾಯಿತು. ವಿದ್ಯಾಧರಿಯ ತಪೋಬಲದಿಂದ ಎಂದೂ ಬಾಡದ ಪುಷ್ಪಹಾರ ಬಂದಿರುವುದು. ಈ ಹಾರವನ್ನೇ ಇಂದ್ರನ ಕೊರಳಿಗೆ ಹಾಕುವೆನು. ಬರಬೇಕು ಯತಿವರ, ಬರಬೇಕು. ಸರಿಯಾದ ಸಮಯಕ್ಕೆ ಬಂದು ಈ ಗಜಗೌರಿ ಪೂಜೆಗೆ ಬದಿಗಿದಿರಿ. ವರುಣ, ಅಗಣಿತ ಜನಸಮುದಾಯದ ಮಧ್ಯದಲ್ಲಿ ಅಮರಾಧಿಪತಿ ಇರುವನಂದ ಮೇಲೆ ಅವನ ದರ್ಶನವಾಗುವುದೆಂತೂ? ಮುನಿಗಳೇ, ಹೀಗೆ ಬನ್ನಿ. ಅಗೋ ಅತ್ತ ನೋಡಿರಿ, ಅಂಬಾರಿಯಲ್ಲಿ ಕುಳಿತಿರುವವರೇ ಅಮರೇಶ್ವರರು. ಬರಬೇಕು ತಪೋ ಮಹಿಮರಾದ ದುರ್ವಾಸ ಮುನಿಗಳೇ, ತಮ್ಮ ಚರಣಾರವಿಂದಗಳಿಗೆ ನನ್ನ ಅನಂತ ವಂದನೆಗಳು. ಸುಖೀ ಭವ, ವಿಜಯ ಭವ. ಇಂದ್ರ, ತಮಗಾಗಿ ನಾನಿಂದು ನನ್ನ ತಪೋಬಲದಿಂದ ಪಡೆದ ಪುಷ್ಪಹಾರವೊಂದನ್ನು ಅರ್ಪಿಸಲು ಆತುರದೆ ಬಂದಿರುವೆ. ಈ ಹಾರವನ್ನು ಕೊರಳಿಗೆ ಧರಿಸಿದರೆ ಅಂಗಕ್ಕೆ ರಂಗು ಬರುವುದು. ಹಾಕಿಕೋ ಕೊರಳೊಳಗೆ. ಮೊದಲೇ ಸನ್ಯಾಸಿಯಾದ ಇವನಲ್ಲಿ ಆಧರಿಸಲು ಹಣವೆಲ್ಲಿಂದ ಬರಬೇಕು? ಇನ್ನುಳಿದ ಜನಜಂಗುಳಿಯು ಮುತ್ತು ರತ್ನ ಖಚಿತ ಹಾರ ಹೀರಾವಳಿ ಜರತಾರೆ ಮೊದಲುಗೊಂಡು ಅಗಣಿತ ದ್ರವ್ಯವನ್ನು ಕಾಣಿಕೆಯಾಗಿ ಕೊಡುತ್ತಿರುವಾಗ ಈ ಬೂದಿ ಬಡಕಣ ಕವಡಿ ಕಿಮ್ಮತ್ತಿನ ಹಾರವನ್ನು ನನ್ನ ಕೊರಳಲ್ಲಿ ಮೆರವಣಿಗೆ ಕಳೆ ಬರುವುದೇ? ಛೇ, ಬೇಡ. ಈ ಹಾರವನ್ನು ಎನ್ನ ಆಣೆ ಕಾಲಿನಿಂದ ಹರಿದು ಹಾಕುವೆ. ಎಲವೋ ಗುರುದ್ರೋಹಿ ಮದಾಂಧ ಇಂದ್ರನೇ, ನಿನ್ನ ಅಂಗ ಪಾವನವಾಗಿ ಚಿರಕಾಲ ಕಳೆಗುಂದದೆ ಇರುವ ಪುಷ್ಪಹಾರವಿದು. ಸಂಭ್ರಮದ ಸಿರಿ ನಿನಗಿರುವುದೆಂದು ತಿಳಿದು ಈ ಹಾರವನ್ನು ಹಾಕಿದರೆ ನೀನು ನಿನ್ನ ಐರಾವತದ ಕಾಲಲ್ಲಿ ಹಾಕಿ ಹರಿಸಿದ ಯಾ ಪಾಪಿ, ಸಿರಿಯ ಮದದಿಂದ ಗರ್ವಿತನಾದ ನಿನ್ನ ಸಿರಿಯು ಶರದಿ ಪಾಲಾಗಿ ಹೋಗಲಿ. ಇದೇ ನಾನು ನಿನಗೆ ಕೊಡುವ ಶಾಪ. ಮುನಿವರ, ಕ್ಷಮಿಸಣ್ಣಯ ಅಪರಾಧವನ್ನು. ಸರಿ ದೂರಾಗು ಪಾಪಿ. ಈ ಕೌಪೀನ ಧರಿಸಿದ ಋಷಿಗೆರೆಯಿದರೇನಾಗುವುದು? ಸುರರೆಲ್ಲರೂ ನಿನಗೆ ಜರತಾರೆ ಮಡಿ, ವಜ್ರ, ವೈಢೂರ್ಯ, ಮುತ್ತು, ರತ್ನ ಅಲ್ಲದೆ ಅಸಂಖ್ಯಾತ ಹಣ ಸಮೇತ ಕಾಣಿಕೆಯಾಗಿ ಕೊಡುತ್ತಿರುವಾಗ ಈ ದುರ್ವಾಸ ಮುನಿಗಳ ಹಾರ ನಿನಗೆ ಮಾನಭಂಗವಾಗುವುದೆಂದು ಆನೆಯ ಕಾಲಲ್ಲಿ ಹಾಕಿ ಹರಿಸಿದೆಯಾ ಪಾಪಿ? ಹರಿದು ಹಾಕಲಿಕ್ಕೆ ಇದು ಸಾಮಾನ್ಯ ಹಾರವೆಂದು ತಿಳಿದಿರವೆಯಾ? ನಾ ಕೊಟ್ಟ ಶಾಪವು ಎಂದಿಗೂ ಸುಳ್ಳಾಗಲಾರದು. ಗಂಡಯ ಅಪರಾಧವ ಕ್ಷಮಿಸಿ ಪೊರೆಯಣ್ಣ ಗುರುದೇವ. ಸರ್ವತೋಮುಖ ಸಿರಿಯ ಮದದಲ್ಲಿ ಮದವೇರಿದ ಮದ್ದಾಣೆಯಂತೆ ಅಧಮನಾಗಿದ್ದ ನಿನಗೆ ಕ್ಷಮೆಯೇ? ಛೇ, ಧರ್ಮಶಾಸ್ತ್ರದ ಪ್ರಕಾರ ನೀ ನಿಂದಿನಿಂದ ಇಂದ್ರ ಪದವಿಗೆ ಅರ್ಹನಾಗಲಾರಿ. ಮುನಿಗಳೇ, ತಾವಿಣಿತು ಮುಣಿತರೆ ನಾನೆಂತೂ ಪಾರಾಗಲಿ ಕಷ್ಟದಿಂದ. ಪೊರೆದು ಮರ್ಯಾದೆ ಕೊಡದಾದಿರ ಈ ಅಮರೇಶ ಇಂದ್ರನಿಗೆ. ಹೊರೆದು ಆಧರಿಸಲು ಅದೆಂದೂ ಸಾಧ್ಯ. ಕಲಂಕಿತ ಜೀವಿಗೆ ಧರ್ಮ ಸಿಂಹಾಸನವೇರಲು ಎಂದೂ ಸಾಧ್ಯವಿಲ್ಲ. ಧರ್ಮದ್ರೋಹಿ ಗರ್ವದಿಂದ ಓರ್ವ ಋಷಿಯ ಹಾರವನ್ನು ತಿರಸ್ಕರಿಸಿ ಅವರ ಮರ್ಯಾದೆಯನ್ನು ಭಂಗಗೊಳಿಸಿದ್ದರ ಪ್ರತಿಫಲವಾಗಿ ನಿನಗಿನ್ನು ನಿನ್ನ ಐಶ್ವರ್ಯದ ನಾಶವಾಗುವ ಕಾಲ ಬಂದದಗಿತ್ತು. ನೀನಿನ್ನು ಧರ್ಮದ ಮರ್ಮ ತಿಳಿದು ಲಕ್ಷ್ಮೀಪತಿಯ ಕೃಪೆಗೆ ಪಾತ್ರನಾಗಿ ಶಾಪದಿಂದ ಮುಕ್ತನಾಗು. ಋಷಿಗಣವೇ ಮುಡಿದರು. ಸರ್ವಶಕ್ತಿ ಇದ್ದ ಎಣೆಗೆ ಓರ್ವ ಋಷಿಯ ಶಾಪ. ಕೆಟ್ಟೆ ಕೆಟ್ಟೆ, ಮುನಿಗಳ ಹಾರ ತಿರಸ್ಕರಿಸಿದ್ದಕ್ಕೆ ಶಾಪಗ್ರಸ್ತನಾಗಿ ಕೆಟ್ಟೆ. ಇರಲಿ, ಇನ್ನು ಮೇಲೆ ಗರುಡ ವಾಹನನಾದ ವಿಷ್ಣುವಿನ ಭಜಿಸಿ ಈ ಕಂಠಕದಿಂದ ಪಾರಾಗುವುದೊಳೆ. ಕುಳಿತುಕೊಳ್ಳಿರಿ ಮಂತ್ರಿವರ್ಯರೇ. ಪ್ರಭುಗಳೇ, ಇಂದಿನ ವಿಷಯವನ್ನು ಇಲ್ಲಿ ಕುಳಿತಂತಹ ಸಭಾ ಜನರೆಲ್ಲರಿಗೂ ತಿಳಿಯುವ ಹಾಗೆ ವಿವರಿಸುವಂತವನಾಗು. ಪ್ರಭುಗಳೇ, ಇಂದಿನ ವಿಷಯದಲ್ಲಿ ಒಂದು ಶುಭ ಸೂಚನೆ ಇರುತ್ತದೆ, ಅದನ್ನು ತಮ್ಮ ಒಪ್ಪಿಗೆಯಾದರೆ. ಮಂತ್ರಿ. ಪ್ರಭುಗಳೇ, ಅದಾವ ಶುಭ ಸೂಚನೆ ಇದೆ, ಬೇಗನೆ ತಿಳಿಯಪಡಿಸುವಂತವನಾಗು. ಸುರಲೋಕದ ಇಂದ್ರನ ಮೆರವಣಿಗೆಯಲ್ಲಿ ದುರ್ವಾಸ ಮುನಿಗಳು ಇಂದ್ರನ ಕೊರಳಿಗೆ ಹಾರವನ್ನು ಹಾಕಲು ಹೋದರಂತೆ. ಇಂದ್ರನು ಆ ಹಾರವನ್ನು ತುಚ್ಛ ಭಾವನೆಯಿಂದ ತನ್ನ ಆನೆಯ ಕಾಲಿಗೆ ಹಾಕಿ ಹರಿಸಿದ್ದಕ್ಕೆ ಋಷಿ ರೋಷದಿಂದ ನಿನ್ನೆಯ ಸಿರಿಯು ಅಣ್ಣರ ಹಸ್ತಗತವಾಗಿ ಶರದಿ ಪಾಲಾಗಿ ಹೋಗಲೆಂದು ಶಾಪವನ್ನು ಕೊಟ್ಟರಂತೆ ಪ್ರಭುಗಳೇ. ಋಷಿಯು ಶಾಪ ಕೊಟ್ಟಿರುವಣೆ ಅಮರಾಧಿಪತಿ ಇಂದ್ರನಿಗೆ. ಹೌದು ಪ್ರಭುಗಳೇ, ಇದೇ ಒಳ್ಳೆಯ ಸಮಯ. ನಾವಿನ್ನು ಸರ್ವಾಧಿಕಾರಿಗಳಾದಂತೆ ಮಹಾರಾಜನ್ ಇನ್ನು ಮೇಲೆ ತಡಬೇಕೆ? ಇಂದೇ ರಾತ್ರಿ ಅಮರಲೋಕವನ್ನು ಮುತ್ತಿ ಅಮರರ ಸಿರಿಯನ್ನು ಸರದಿ ಪಾಲು ಮಾಡಿ ಬಿಡುವ. ಮಂತ್ರಿ. ಪ್ರಭುಗಳೇ, ನೀನಾಡಿದಂತೆ ಮಾಡೋದೇನು ನಿಜ, ಆದರೆ ಸಿರಿಯು ಹರಿಯ ಕಾರಸ್ಥಾನದಿಂದ ಪಾರಾದ ಮೇಲೆ ಅದನ್ನು ತಂದಿರಿಸುವುದಾದರೂ ಎಲ್ಲಿ? ಹಾ, ಹೀಗೆ ಮಾಡುವ, ತಂದ ಆಸ್ತಿ ಎಲ್ಲವನ್ನು ಸರದಿ ಪಾಲು ಮಾಡುವ. ರಾಜನ್, ತಂದ ಆಸ್ತಿಯನ್ನೆಲ್ಲ ಸರದಿ ಪಾಲು ಮಾಡಿ ಬಿಟ್ಟರೆ ಅಲ್ಲಿಂದ ತಂದು ಕೊಡುವುದು ಅದಾರಿಗೆ ತಾನೇ ಸಾಧ್ಯ. ಹೌದು, ಸಮುದ್ರದ ಪಾಲಾದ ಸಿರಿಯು ಯಾರ ಕರದಿ ಸೇರದೆ ನಿರುಪಯೋಗಿಯಾಗಿ ಹೋಗುವುದು ವ್ಯರ್ಥ ಶ್ರಮಿಸಿದಂತಾಗುವುದಿಲ್ಲವೇ? ನಮಗೆ ಬರುವ ಬದಲು ವೈರಿಯ ಸಿರಿಯು ನಾಶವಾಗಿ ಹೋದರೆ ಸಾಕು. ಮಂತ್ರಿ. ಪ್ರಭುಗಳೇ, ನಿನ್ನ ವಿಚಾರದಂತೆ ಈಗಲೇ ಅಮರಲೋಕವನ್ನು ಮುತ್ತಿ ಇಂದ್ರನ ಸಿರಿ ಸಂಪತ್ತೆಲ್ಲವನ್ನು ಎತ್ತಿಕೊಂಡು ಇದು ಶರದಿಗೆ ಹೊತ್ತು ಹಾಕುವ. ಯಾರಲ್ಲಿ? ಮಹಾನ್ ಸೇವಕ. ಇಂದು ರಾತ್ರಿ ಅಮರಲೋಕವನ್ನು ಮುತ್ತಲು ಸೈನ್ಯವನ್ನು ಸುಸಜ್ಜಿತಗೊಳಿಸಲಿಕ್ಕೆ ಹೇಳು. ಅಪ್ಪಣೆ ಮಹಾಪ್ರಭು. ತಡಬೇಕೆ, ಹೊಡೆಯಿರಿ ಜೈ ಭೈರೆಯನ್ನು, ಹೂಡಿರಿ ಕದನವನ್ನು, ಹೊಡೆದೋಡಿಸುವ ಕಡುವೈರಿಯನ್ನು. ಕಜನ ಕಜನ ಕಜನ ದೇವಿ ಅದೇನಿರುವುದು ಹೇಳುವಂಥವಳಾಗು. ಪತಿದೇವ ಹೇಳುತ್ತೇನೆ ಕೇಳುವಂಥವರಾಗಿರಿ. ಪ್ರತಿದಿನವೂ ಹರ್ಷದಿಂದ ಪ್ರೀತಿಸಿ ಮಾತನಾಡುವ ನೀವು ಇಂದು ಸೋತ ದಳಪತಿಯಂತೆ ಚಿಂತೆಯ ಚಿಹ್ನವೇಕೆ ಕಾಣುವುದು ನಾ ತಮ್ಮ ಮುಖಮುದ್ರೆಯಲ್ಲಿ? ಪ್ರಾಣೇಶ್ವರಿ, ನೀನಾಡಿದಂತೆ ಸೋತ ದಳಪತಿಯಂತೆ ಕಾಣುವುದೇನೋ ನಿಜ, ಆದರೆ ನಮ್ಮ ಪ್ರೀತಿಯ ವೃಕ್ಷಕ್ಕೆ ಘಾತುಕತನ ಬಂದೊದಗಿದೆ ರಮಣಿ. ಅಖಂಡ ಬ್ರಹ್ಮಾಂಡದಲ್ಲಿ ನಿಮ್ಮಂತ ಸೂರ್ಯ ಧೀರರಿಲ್ಲದಿರುವಾಗ ಮತ್ತಾವ ಘಾತಕತನ ಬಂದೊದಗಿದೆ ನಾಥ? ಶಚಿದೇವಿ, ನೀನಾಡಿದಂತೆ ಎಂಥ ಶೂರರಿದ್ದರೂ ಎದುರಿಸಬಲ್ಲೆ. ಅಲ್ಲದೆ ಶಿರಿವಂತರು ನನ್ನ ಸರಿ ಸಮಾನರು ಯಾರೂ ಇರುವುದಿಲ್ಲ. ಆದರೆ ಆದರೆ ಎಂಬ ಅರಮಾತಿನ ಅರ್ಥವೇನು ನಾಥ? ಶಚಿದೇವಿ, ಮನುಜರಿಂದಾಗಲಿ ಧನುಜರಿಂದಾಗಲಿ ವಿಪತ್ತು ಬಂದರೆ ಅದನ್ನು ನನ್ನ ಭುಜಬಲದಿಂದ ಅರೆಕ್ಷಣದಲ್ಲಿ ಸಾಧಿಸಬಲ್ಲೆ. ನಾಥ, ಮತ್ತಾವ ಘಾತಕತನ ಬಂದಿದ್ದಿಗೆ ನಮ್ಮ ಈ ಪ್ರೀತಿಯ ಸಂಸಾರಕ್ಕೆ? ಸುಂದರೀಮಣಿ, ಇಂದಿನ ದಿವಸ ಅದೇಕೋ ನನ್ನ ಮನವು ಗಡಬಡಿಸ ಹತ್ತಿರುವುದು. ಸಕಲ ವೈಭವದೊಂದಿಗೆ ಮೆರವಣಿಗೆಯನ್ನು ಮುಗಿಸಿಕೊಂಡು ಬಂದ ನಂತರ ತಮ್ಮ ಮುಖಮುದ್ರೆಯಲ್ಲಿ ಕಳೆಯೇ ಗುಂದಿದೆ. ನಾರೀಮಣಿಯೇ, ಶಿರಿಯ ಮದದಲ್ಲಿ ಮೆರೆಯುವ ಈ ಇಂದ್ರನ ಶಿರಿ ಸಂಪತ್ತೆಲ್ಲವೂ ಶರದಿ ಪಾಲಾಗುವ ಸಮಯ ಬಂದಿದೆ. ಏನು ನಾಥ, ಅಮರರ ಶಿರಿಯು ಶರದಿ ಪಾಲಾಗುವುದೇ? ಹೌದು ಶಚಿದೇವಿ. ಪ್ರಾಣಕಾಂತ, ಹೇಳುತ್ತೇನೆ ಕೇಳುವಂತವರಾಗಿರಿ. ಶಚಿದೇವಿ, ಅದೇನಿರುವುದು ಹೇಳುವಂತ ಪ್ರಾಣಕಾಂತ, ಹೇಳುತ್ತೇನೆ ಕೇಳುವಂತವರಾಗಿರಿ. ಶಚಿದೇವಿ, ಅದೇನಿರುವುದು ಪ್ರಾಣಕಾಂತ, ಹೇಳ್ತೇನೆ ಕೇಳುವಂತವರಾಗಿರಿ. ಶಚಿದೇವಿ, ಅದೇನಿರುವುದು ಹೇಳುವಂತವಳಾದ ಧ್ವನಿ ಕೇಳಿ ಹಗರೇ ಚಂದಯ ದೇವ ಧ್ವನಿ ಕೇಳಿ ಹದರೇ ಚಂದಯ ದೇವ ಹೇಗೆ ಮಾಡು ನಾವು ಹೇಗೆ ಮಾಡ ಕಾಂತ ಹೊರಗಿನಿಂದ ಇದಾವ ಬೇರಿನಾದ ಕೇಳಿ ಬರುವುದು ನಾಥ. ಶಚಿದೇವಿ, ಗಡಬಡಿಸಿ ದುಡುಕದಿರು ಸಿಡಿಲಿ ನಬ್ಬರದಿ. ಈ ಅಮರ ಸಿಂಹಣ ಕರದೊಳಗಿರುವ ವಜ್ರಾಯುಧದಿಂದ ಶಿರ ಹರಿದಿರಿಸುವನು ಅಮರರಿಗೆ ಸ್ಥಿರ ಶಾಂತಿಯನು. ರಮಣೀಮಣಿ ಶಚಿದೇವಿ, ನೀಡಿತ್ತ ನೋಡುತ್ತ ಕುಳಿತುಕೋ ಎಣ್ಣೆಯ ಶೂರತನವ. ಹೊಡೆಯಿರಿ ಜೈ ಭೇರೆಯನ್ನು, ಸಡಗರದ ಸಿರಿಯನ್ನು ತಂದು ತಡ ಮಾಡದೆ ಶರದಿ ಪಾಲು ಮಾಡಿಬಿಡುವ. ಸೇನಾ ಸಾಗರವೇ, ರಣದುಂದಿಬಿಯ ನಾದ ಒಡಗಿಸದೆ ಎದುರಿಸಲು ಬರುತ್ತಿರುವ ಸೈನ್ಯದ ಶಿರ ಹರಿದು ಹರಣ ಮಾಡಿರಿ. ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಮೊದಲಾದ ಸರ್ವ ಸಿರಿಯನ್ನು ತೊರೆ ಮಾಡಿ ಶರದಿ ಪಾಲು ಮಾಡಿರಿ. ಸರ್ವ ಸಿರಿಯನ್ನು ಎದುರಿಸಲು ಬರುತ್ತಿರುವ ವರುಣ ಇಂದ್ರಾದಿಗಳನ್ನು ಸೆರೆ ಹಿಡಿಯಿರಿ. ಸರ್ವನಾಶವಾಗಲು ಬಂದ ಗರ್ವಿ ದಾನವ, ಮರು ಮಾತನಾಡಿದರೆ ನಿನ್ನ ಶಿರ ಹರಿದು ಧರಣಿ ತಾಯಿಗೆ ಉಣಬಡಿಸುವೆ ನಿನ್ನ ಕಬ್ಬಿದ ರಕ್ತ ಮಾಂಸವ. ಸೂರವಾಣಿ ಸಾರಿ ಹೇಳುವ ನರಿಯಂಥ ವರುಣನೇ ಬರಿದೇಕೆ ಬಗುಳುವೆ? ಎರಳೆಯ ರಕ್ತವನ್ನು ಹೀರಿಕೊಡುವ ವ್ಯಾಘ್ರನಂತೆ ನಿನ್ನಯ ಗಂಟಲಕ್ಕೆ ಹಾರಿ ನಿನ್ನ ರಕ್ತವನ್ನು ಘಟಘಟನೆ ಕುಡಿದು ಬಿಡುವೆ. ಅರಕ್ಷೊಳದೆ ನರಿಯು ನೀರಿನ ಪ್ರವಾಹದ ಸೆಳವಿಗೆ ಸಿಕ್ಕು ಪ್ರಾಣ ಹೋಗುವುದು ಕಂಡು ಮೂರು ಲೋಕವೇ ಮುಳುಗುವುದೆಂದು ತಿಳಿದು ಕರೆದು ಕೂಗಿದಂತೆ ನಿಮ್ಮ ನರಿಯ ಉದ್ಗಾರವಿದು. ನರಿಯು ನಾವಲ್ಲ, ಹಾರಿ ಕುರಿ ರಕ್ತವನ್ನು ಹೀರಿಕೊಡುವ ತೋಳನಂತೆ ನಿಮ್ಮಗಳ ಕಣ್ಣದೆಡೆ ಮಾಡಿ ನಮ್ಮ ಪೂರ್ವಜರ ವಂಶಾಭಿಮಾನಕ್ಕೆ ಶೋಭೆಯನ್ನು ಒದಗಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ತಂದುಕೊಡುವೆ. ರಾಕ್ಷಸ, ತಕ್ಷಣದ ರಣದೇವತಿಯು ನಿಮ್ಮನ್ನು ಭಕ್ಷಿಸಲು ಆತುರಳಾದಾಗ ಏತಕ್ಕೆ ಚೀರಾರಿ ಮರಳ ದಾನವ? ಅಮರರ ಸೂರತನವ ನರಿಯದೆ ಸಾರಿ ಬಂದಿರುವ ಅಸುರರ ಬೇರೆ ನಾಮವೇ ಕೇಳಿ ಹಾರಿ ಬಂದಿರುವ ಈ ಅಮರರು ಸುಮ್ಮದೆಳೆ ರಕ್ತ ಕುಡಿದಂತೆ ನಿಮ್ಮ ರಕ್ತವನ್ನು ತಲುಣ ತಾಯಿ ಗುಣಪಡಿಸಲು ಬಂದಿರುವ ಈ ಯಮದಂಡದಿಂದ ಬಲ್ಲೆ ನೆಲವೋ ಕ್ಷುಲ್ಲಕ ಯಮನೆ, ನಿನ್ನ ಶೌರ್ಯವ ಜೀವ ಜಂತುಗಳಿಗೆ ಆವರಿಸಿದ ರೋಗ ಬಾಧೆಯಿಂದ ಬಳಲುತ್ತಿರುವಾಗಲ್ಲವೇ ನಿನ್ನ ಯಮಪಾಶದಿಂದ ಪ್ರಾಣಹರಣ ಮಾಡುವುದು? ಎಲ ಹೇಳಿಯೇ, ಕೇವಲ ಸತ್ತ ಶವದಂತಿರುವ ಜೀವಿಯ ಮೇಲೆ ಪಾಶವನ್ನೆತ್ತುವ ನೀನ್ಯಾವ ಶೂರನು? ರಾಕ್ಷಸ, ಯಮಪಾಶವೆಂದರೆ ಸಾಮಾನ್ಯವಲ್ಲ, ಸರ್ವ ಶಕ್ತಿಯನ್ನೇ ಹರಣ ಮಾಡಿ ಕೊನೆಗೆ ಪ್ರಾಣ ತೆಗೆದುಕೊಳ್ಳುವ ಅಮೋಘ ಶಕ್ತಿ ಇದೆ ಈ ಅಸ್ತ್ರದಲ್ಲಿ. ನೋಡು ನೋಡು, ಕಡುಕೋಪದಿಂದ ಹೂಡಿ ಹೊಡೆಯುವ ಈ ಮೃಡಾಸ್ತ್ರವನ್ನು ಸಹಿಸು ಮೂಡ ರಾಕ್ಷಸ. ಎಲ ಎಲ, ಓ ಅಮರರ ಅಣಿಯಾ ಯಮನೆ, ನಿನ್ನಂಥ ನೂರಾರು ಯಮರು ಬಂದು ಪಾಶ ಬಗೆದರು, ಹೆದರದ ಈ ವೀರರಲ್ಲಿ ನೀನೇನು ಶೌರ್ಯ ತೋರುವೆ? ಬರಮಾಡಿಕೋ ನಿನ್ನ ಹರಿ ಇಂದ್ರಾದಿಗಳನ್ನು. ಇಲಿಯ ಹೊಡೆಯಲು ಹುಲಿಯಕೆ, ನಿಮ್ಮಂಥ ಇಲಿಗಳನ್ನು ಬೆಕ್ಕು ಬಂಜರದಿಂದ ಗುದ್ದಿ ತಿಂದಂತೆ ಸದ್ದ ನಡಗಿಸಲು ಸಿದ್ಧರಿರುವರು ಈ ಅಮರ ಜನಬಲದವರು. ಭ್ರಾಂತಿಗೊಂಡು ಮಾತನಾಡಬೇಡಲ್ಲವೋ ಇಂದ್ರ, ಕ್ರಾಂತಿಯಿಂದ ಹತನಾಗುವ ನೀನು ವ್ಯರ್ಥ ಕೆನಕಬೇಡ. ಆ ನಿನ್ನ ಗರುಡ ವಾಹನನಾದ ಹರಿಯನ್ನು ಬರಮಾಡಿಕೋ. ತ್ವರೆಯಾಗಿ ಬಂದಿರಿ ಅಮರರೆಲ್ಲರೂ ಸೇರಿ. ಸ್ವಾನನಿಗೆ ಬಣ್ಣದ ಕೋಲೇಕೆ, ದಾನವರ ಹಣೆ ಬರ ಬರೆಯುವುದು? ಸ್ವಾನಗಳು ನಾವಲ್ಲ, ನಿಮ್ಮಂಥ ಸ್ವಾನಗಳನ್ನು ಮರ್ದಿಸಲು ಕೈಯಲ್ಲಿ ದಿವ್ಯ ಧನಸ್ಸನ್ನು ಪಿಡಿದು ಬಂದಿರುವೆ. ಧನ ಕನಕ ಮಣಿ ಮಾಣಿಕ್ಯ ಎಣಿಕೆ ಮಾಡುವ ನಿಮ್ಮೊಳಗೇನೋ ಶೂರತನವಿದೆ. ಕೆಣಕಿ ಸಾಯುವ ದೇಕೆ ದಾಣ್ಣವರ ಶರಸಂಧಾನದೋಳ್. ರಾಕ್ಷಸಾಧಮ, ನಮ್ಮ ಕರದ ಬಾಣಗಳು ಹೀನವೆಂದು ಜರಿದು ಮಾತನಾಡದಿರು ನರ ರಾಕ್ಷಸ. ಎಲ ಎಲವೋ ಅಮರರ ಕುಣ್ಣಿಗಳೇ, ಸುಮ್ಮನೆ ಚೀರಾಡಿ ಪ್ರಾಣ ಕಳೆದುಕೊಳ್ಳಬೇಡಿರಿ. ಎಲವೋ ಇಂದ್ರ, ಕರದಲ್ಲಿ ವಜ್ರಾಯುಧ ಹಿಡಿದು ಯುದ್ಧಕ್ಕೆ ಸಿದ್ಧನಾಗು. ಏನು ಮಾಡುವುದು, ಆ ದುರ್ವಾಸ ಮುನಿಗಳ ಶಾಪ ಒಂದಾಗಿದೆ. ಆದರೂ ಧೈರ್ಯವಾಗಿ ಹೋರಾಡುವೆನು. ಎಲವ ಬಲಿಯೇ, ಬರಿದೆಣ್ಣ ಸೈನ್ಯಕ್ಕೆ ಜರಿದು ಮಾತನಾಡುವ ನಿನ್ನ ಗರ್ವ ಮುರಿದು ಶರೆಯೊಳಿಡಲು ತ್ವರೆಯಾಗಿ ಬಂದಿರುವೆ. ನಿನ್ನಯ ಮುರುಕುತನವ ತೋರಿಸಣ್ಣೆದುರು ಶರಸಂಧಾನದಿಂದ. ನೀ ಬರುವ ದಾರಿಯನ್ನೇ ಕಾಯುತ್ತಿದ್ದೀನಲ್ಲವೋ ಸುರಪತಿ ಇಂದ್ರ. ತೊರೆಯಾಗಿ ತಗೆ ನಿನ್ನ ಥಳ ಥಳ ಹೊಳೆಯುವ ವಜ್ರಾಯುಧವನ್ನು. ಎಲವ ಬಲಿಯೇ, ಅಣಕದ ಮಾತುಗಳನ್ನಾಡದಿರು. ಹ್ಮ್, ತಡಬೇಕು ಸಿದ್ಧನಾಗು ಯುದ್ಧಕ್ಕೆ. ಹ್ಮ್, ಸಿದ್ಧನಾಗು ಯುದ್ಧಕ್ಕೆ. ಬಲ್ಲೆ ಬಲ್ಲೆ ನಿಮ್ಮ ಶೌರ್ಯ. ಋಷಿಪುಂಗವನ ಶಾಪಕ್ಕೆ ಪಶ್ಚಾತ್ತಾಪ ಪಡುವುದಾಯಿತೆ. ಹಿಂದೆ ಮಾಡಿದ ಗರ್ವವು ಈಗ ತಿಳಿಯ ಹತ್ತಿತು ಈ ಇಂದ್ರನ ಬುದ್ಧಿಗೆ. ಹಾ, ಓಡಿಸಿರಿ ಇಂದ್ರನನ್ನು. ಆಯಿತು, ಇಂದಿಗೆ ಇಂದ್ರನ ಗರ್ವಹರಣವಾಯಿತು. ಆ ಗರ್ವಿಷ್ಠ ಅಮರರೆಲ್ಲರೂ ಸೇರಿ ಓಡಿ ಹೋದರು. ಮಂತ್ರಿವರ್ಯರೇ, ಪ್ರಭುಗಳೇ, ಎಲ್ಲರೂ ಓಡಿ ಹೋದರು. ಇನ್ನು ತಡಬೇಕೆ, ಅಮರಾವತಿಯ ಶ್ರೀ ಸಂಪತ್ತೆಲ್ಲವನ್ನು ಎತ್ತಿಕೊಂಡೊಯ್ದು ಶರದಿಗೆ ಹೊತ್ತು ಹಾಕುವ ನಮ್ಮ ಪ್ರಯತ್ನ ನಡೆಯಲಿ. ರಾಜಾಜ್ಞೆಯಂತೆ ಈಗಲೇ ಹೋಗಿ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಮೊದಲಾದ ಸರ್ವ ಸಿರಿಯನ್ನು ತಂದು ಸರದಿ ಪಾಲು ಮಾಡಿಬಿಡುವ. ನಾರಾಯಣ ನಾರಾಯಣ. ದುರ್ವಾಸ ಮುನಿಯ ಶಾಪಗ್ರಸ್ತನಾದ ಇಂದ್ರನು ರಾಕ್ಷಸರ ಕೈಯಲ್ಲಿ ಸೋತು ಸಕಲ ಸಂಪತ್ತನ್ನು ಕಳೆದುಕೊಂಡು ಓಡಿ ಹೋದನು. ಇನ್ನು ಮೇಲೆ ಅವನ ಪತ್ನಿಯಾದ ಶಚಿದೇವಿಯನ್ನು ಭೇಟಿಯಾಗಿ ಮುಂದಿನ ವಿಚಾರ ಮಾಡುವೆ. ನಾರಾಯಣ ನಾರಾಯಣ. ನಾರದ ಮಹಾಮುನಿಗಳಿಗೆ ನಮೋ ನಮಃ. ಸುಖೀಭವ ವಿಜಯಭವ. ನಾರದ ಮಹಾಮುನಿಗಳೇ, ಅಸುರರ ಶರವೃಷ್ಟಿಗೆ ಅಮರರ ಶರಸತ್ತು ಕುಂದಿ ಸರ್ವಘಾತವಾಯಿತು. ಒಮ್ಮೆಲೆ ಈ ತರುಣವಾಗಲು ಕಾರಣವೇನು ಮಹಾಮುನಿಗಳೇ? ಶಚಿದೇವಿ, ನಿನ್ನ ಪತಿಯ ಕರ್ಮವೇ ಸರ್ವನಾಶಕ್ಕೆ ಕಾರಣವಾದುದು. ಎನ್ನ ಪತಿಯ ಕರ್ಮವೇ ಗುರುದೇವ? ಮತ್ತಾರು ಹೊಣೆಯದಕ್ಕೆ? ಅತಿ ಗರ್ವದಿಂದ ದುರ್ವಾಸ ಮುನಿಗಳ ಹಾರ ತಿರಸ್ಕರಿಸಿದ್ದಕ್ಕೆ ಸರ್ವನಾಶವಾಗಲೆಂದು ಕೊಟ್ಟ ಶಾಪದ ಕರ್ಮವೇ ಇದಕ್ಕೆ ಕಾರಣ ಶಚಿದೇವಿ. ಋಷಿಯ ಶಾಪವು ಎನ್ನ ಪತಿಗಲ್ಲದೆ ಅನ್ಯರಿಗೇಕೆ ಈ ಪರಿತಾಪ ಬರಬೇಕು ಗುರುದೇವ? ಶಚಿದೇವಿ, ಇಂದ್ರನ ಬೆಂಬಲಿಗರಾದವರು ಅವನ ಆದಿನರು. ಅವನ ಸರಿ ಕಾದಾಡುವಾಗ ನಿನ್ನ ಪತಿಯ ಗತಿಯೇ ಅವರ ಗತಿ. ಅಂದ ಮೇಲೆ ಸರ್ವದಕ್ಕೂ ಅವನೇ ಹೊಣೆಗಾರನಿರುವಾಗ ಅವನ ಕರ್ಮವನ್ನು